ಹಲೋ ಕೃಷಿರಂಗ. ಹಲೋ ಆಕಾಶವಾಣಿ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ನಮ್ದೊಂದು ಸಮಸ್ಯೆ ಇದೆ. ಹಲೋ ಆಕಾಶವಾಣಿ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳ. ಭಾಗವಹಿಸುತ್ತಾರೆ ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡ ಎಚ್ ಅವರು. ಕೇಳಿ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕೃಷಿರಂಗ. ಹಲೋ ಆಕಾಶವಾಣಿ. ತಾವು ಕೂಡ ಭಾಗಿಯಾಗಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಕಾರ್ಯಕ್ರಮದ ವಿಷಯ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇರ್ತದೆ. ಕಳೆದ ವಾರ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ನೇರ ಪ್ರಸಾರದಲ್ಲಿ ಅನೇಕ ಕೇಳುಗರು ಮತ್ತು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡ್ಕೊಂಡಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮಂತ್ರಿಗಳು ಭಾಗವಹಿಸುವ ಕಾರ್ಯಕ್ರಮವಿತ್ತು. ಆದರೆ ಅವರ ಬದಲಿಗೆ ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡ ಎಚ್ ಅವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಕೇಳುಗರ ಪರವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕೆಂಪೇಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ ಕೆಂಪೇಗೌಡ ಅವರೇ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ಮತ್ತೆ ಕೇಳುಗರಿಗೆ ನಮಸ್ಕಾರಗಳು. ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 2237 4 7 7 2 2 3 7 0 4 7 7. ಇನ್ನೊಂದು ಫೋನ್ ಸಂಖ್ಯೆ 2237 0 4 8 8 2237 0 4 8 8. ಎಷ್ಟು ಕೋಡ್ ಸಂಖ್ಯೆ? 0 8 0. ಹಂಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮೊದಲನೇದಾಗಿ ಒಂದು ಕರೆಯಿಂದನೇ ನಮ್ಮ ಈ ಒಂದು ಹಲೋ ಕೃಷಿರಂಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹಲೋ, ಪ್ರಶ್ನೆ ಕೇಳಿ, ಎಲ್ಲಿಂದ ಹೆಸರು ಹೇಳಿ? ನಮಸ್ತೆ ಸರ್, ನಾನು ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಲಕ್ಷ್ಮೀಪುರ ವೆಂಕಟೇಶ್ ಅಂತ. ಕೇಳಿ ವೆಂಕಟೇಶ್ ಅವರೇ. ಅಧಿಕಾರಿಗಳಿಗೆ ನಮಸ್ಕಾರ. ನಮಸ್ಕಾರ ವೆಂಕಟೇಶ್ ಹೇಳಿ. ಸರ್, ಇವಾಗ ಸಿರಿಧಾನ್ಯಗಳ ಒಂದು 7 ಗುರುತಿಸಿದಿರಲ್ಲ, ಎಲ್ಲ ನಾವು ಬೆಳೀತಾ ಇದ್ವಿ ಇವಾಗ. ಆಲ್ರೆಡಿ ಈಗ ಇದು ಇಳುವರಿ ಕಮ್ಮಿ ಬರುತ್ತಲ್ಲ ಸರ್, ನಮ್ಗೆ ಈಗ ಒಂದು ಎಕರೆ ಪ್ರದೇಶಕ್ಕೆ ನಾವು ಇದ್ ಮಾಡ್ಕೊಂಡಾಗ 5 ಕ್ವಿಂಟಲ್ 6 ಕ್ವಿಂಟಲ್ ಅಷ್ಟೇ ಬರೋದು. ಈಗ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವೇ ನೋಡಿದ್ರೆ ನಾವು ಅದನ್ನ ಸರಿದೂಗಿಸ್ಕೊಳ್ಳೋದು ಹೆಂಗೆ ಅಂತ ತಾವು ಒಂದು ಮಾಹಿತಿ ಬೇಕು ಸರ್ ನಮ್ಗೆ. ಖಂಡಿತವಾಗ್ಲು ತಾವು ಕೇಳಿದ ಪ್ರಶ್ನೆ ಸಮಂಜಸವಾಗಿದೆ ವೆಂಕಟೇಶ್ ಅವರೇ. ಈ ಸಿರಿಧಾನ್ಯಗಳು ಮೂಲ ಉದ್ದೇಶ ತಿಳ್ಕೊಳ್ಳಿ. ತಾವು ರಾಗಿ ಇದೆಯಲ್ಲ, ರಾಗಿನೂ ಕೂಡ ಒಂದು ಸಿರಿಧಾನ್ಯನೇ. ರಾಗಿ ಬೆಳೆನ ನೀವು ಈಗಿನ ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡು ಉತ್ತಮ ಇಳುವರಿನೂ ಕೂಡ ಬೆಳೆದುಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಇತರೆ ಸಿರಿಧಾನ್ಯಗಳು ಹೇಳ್ದಂಗೆ ನೀವು ಅವು ನಮ್ಮ ಸಿರಿಧಾನ್ಯಗಳನ್ನು ಬೆಳೆಯುವಂತ ಭೂಪ್ರದೇಶ ಇದೆಯಲ್ಲ, ಅದು ಇವನ್ ಕನಿಷ್ಠ ಭೂ ಫಲವತ್ತತೆಯನ್ನು ಹೊಂದಿರ್ತಕ್ಕಂಥ ಭೂಮಿನಲ್ಲೂ ಕೂಡ ಬೆಳಿಲಿಕ್ಕೆ ಸೂಕ್ತವಾದಂಥ ತಳಿಗಳು. ಇದರ ಪ್ರಾಮುಖ್ಯತೆ ಮುಖ್ಯನೇ ಹೊರತು ಅದನ್ನ ನೋಡಿಕೊಂಡು ನೀವು ನಿಮ್ಗೆ ಸ್ವಲ್ಪ ಹೆಚ್ಚು ಇಳುವರಿ ಪಡ್ಕೊಳ್ಬೇಕು ಅನ್ನೋದ್ರೆ ರಾಗಿ ಬೆಳಿಬಹುದು. ನಮ್ಗೆ ಎಲ್ಲಾ ತರದ ಸಿರಿಧಾನ್ಯಗಳನ್ನ ಬೆಳ್ಕೊಳ್ತೀವಿ. ನಮ್ಮ ಆರೋಗ್ಯಕ್ಕೆ ಪೂರಕವಾದಂತ ಬೆಳೆಗಳು ಬೇಕು ಅಂದಾಗ ನೀವು ಇದನ್ನ ಮಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ಮಳೆ ಬರದಾದ ಸಮಯದಲ್ಲಿ. ಸರ್, ಒಂದ್ ನಿಮಿಷ ಸರ್, ನನ್ನ ಪ್ರಶ್ನೆ ಅದಲ್ಲ, ರಾಗಿಲಿ ನಮ್ಗೆ ಸರಿ ದೂಗಿಸ್ಕೊತೀವಿ ಸರ್. ರಾಗಿ ಕನಿಷ್ಠ ಅಂದ್ರೆ ಒಂದ್ 10-12-13 ಕ್ವಿಂಟಲ್ ಆದ್ರೂ ಬೆಳಿತೀವಿ. ಹೌದು, ಮಿಕ್ಸ್ ಅವೆಲ್ಲ ಸರ್. ಅವು ಏನಂದ್ರೆ 4-5 ಕ್ವಿಂಟಲ್ ಬೆಳೆಯೋದು. ನೀವು ಈಗ ಆರ್ಥಿಕ ಪರಿಸ್ಥಿತಿ ರೈತರದು ಮನಗಂಡಿದ್ರಲ್ವಾ, ಇದನ್ನ ಸ್ವಲ್ಪ ಹೆಚ್ಚಿನ ಬೆಲೆಗೆ ಯಾರು ಕೊಂಡ್ಕೊಳ್ಳೋಕೆ ಇಷ್ಟಪಡಲ್ಲ ಸರ್. ಇದೊಂದು ನನ್ನ ಸಮಸ್ಯೆ ನಮ್ಮ ಇದು ಸರ್. ಖಂಡಿತ, ಅದಕ್ಕೋಸ್ಕರನೇ ಈ ಒಂದು ಮಾರುಕಟ್ಟೆಯನ್ನ ಹೇಗೆ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಮತ್ತೆ ಇದನ್ನ ಲಿಂಕ್ ಹೆಂಗ್ ಮಾಡ್ಬೇಕು, ಇದಕ್ಕೆ ಮೌಲ್ಯ ಹೆಚ್ಚು ಬರಬೇಕು ಅಂತಂದ್ರೆ ತಿನ್ನೋರು ಜಾಸ್ತಿ ಆಗ್ಬೇಕು, ಹೌದಾ? ಅದಕ್ಕೋಸ್ಕರನೇ ಅಂತಾರಾಷ್ಟ್ರೀಯ ಮೇಳಗಳನ್ನ ಕಳೆದ 7 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು. ಇವತ್ತು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈ ನಮ್ 2017ಕ್ಕಿಂತ ಮೊದಲು ನಮ್ಮ ಸಿರಿಧಾನ್ಯಗಳನ್ನ ನೀವು ಯಾವುದೇ ಒಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲಾಗ್ಲಿ ಬೆಂಗಳೂರಿನ ಗಲ್ಲಿಗಳಲ್ಲಿರ್ತಕ್ಕಂಥ ಅಂಗಡಿಗಳಲ್ಲಿ ಸಿಗ್ತಿರ್ಲಿಲ್ಲ. ಇವತ್ತು ನಮ್ಮ ಈ ಮಾರುಕಟ್ಟೆಯನ್ನ ಅಷ್ಟು ವಿಸ್ತಾರ ಆಗಿದೆ, ಬಹುತೇಕ ಸಿಟಿನಲ್ಲಿ ಇವತ್ತು ತುಂಬಾ ಜನ ಹುಡುಕೊಂಡು ಬಂದು ಈ ಒಂದು ಸಿರಿಧಾನ್ಯಗಳನ್ನ ಕೊಂಡುಕೊಂಡು ಬಳಕೆ ಮಾಡ್ತಕ್ಕಂಥ ಗ್ರಾಹಕರಿದ್ದಾರೆ. ಅದನ್ನ ನಾವು ಇವತ್ತು ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಇಂತಹ ಮೇಳಗಳನ್ನು ಮಾಡುವಂಥದ್ದು. ನಿಮ್ಮಂತಹ ರೈತರು ಈ ಒಂದು ಮೇಳಗಳಲ್ಲಿ ಭಾಗವಹಿಸಿ ಅಲ್ಲಿ ಮಾರುಕಟ್ಟೆದಾರರು ಮತ್ತೆ ಖರೀದಿದಾರರು ಬರ್ತಾರೆ ಅಲ್ಲಿಗೆ, ಅವ್ರ ಜೊತೆ ನೀವು ಟೈ ಅಪ್ ಮಾಡಿಕೊಂಡು ಹೆಚ್ಚು ಮೌಲ್ಯಕ್ಕೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಅಭಿವೃದ್ಧಿಪಡಿಸುವ ಒಂದೇ ಉದ್ದೇಶದಿಂದ ಇಂತಹ ಹಲವಾರು ಯೋಜನೆಗಳನ್ನು ರಾಜ್ಯ ಸರ್ಕಾರ ಕೈಗೊಂಡು ಬರ್ತಾ ಇದೆ. ಅದರಲ್ಲೂ ಇದು ಒಂದು ನಮ್ಮ ಸಾವಯವ ಮತ್ತು ಸಿರಿಧಾನ್ಯ ಮೇಳ 2025 ಈ ಜಾನ್ವರಿ 23, 24, 25 3 ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಿರಿಧಾನ್ಯ ಮೇಳವನ್ನು ಮಾಡ್ತಾ ಇದ್ದೇವೆ. ತಾವು ಕೂಡ ಅದರಲ್ಲಿ ಭಾಗವಹಿಸಬಹುದು, ಇತರೆ ನಿಮ್ಮ ಸ್ನೇಹಿತರು ಗೊತ್ತಿರ್ತಕ್ಕಂಥವ್ರಿಗೂ ಕೂಡ ಕರ್ಕೊಂಡು ಬನ್ನಿ. ಅಲ್ಲಿ ನಿಮಗೆ ಇದ್ರ ಬಗ್ಗೆ ಹೇಗೆ ಇದು ಯಾವ ರೀತಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ನೀವು ಕೂಡ ಕಂಡರೆ ನೋಡಬಹುದು, ನೀವು ಕೂಡ ಇತರ ರೈತರಿಗೂ ಕೂಡ ಮಾದರಿಯಾಗಿ ಹೇಳಬಹುದು. ಖಂಡಿತ, ಒಳ್ಳೆ ಪ್ರಶ್ನೆ, ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಸಿರಿಧಾನ್ಯ ಮತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇದು ಇವತ್ತಿನ ಕಾರ್ಯಕ್ರಮದ ವಿಷಯ. ಹೆಸರೇಳಿ ಸರ್. ಹೇಳಿ, ಹೆಸರೇಳಿ. ಹೇಳಿ ರಮೇಶ್ ಅವರೇ. ಸರ್, ನಮ್ಮಲ್ಲಿ ಸಿರಿಧಾನ್ಯ ಬೆಳಿಕಂತ ಇದಿಲ್ಲ, ವರ್ಣ ಬೆಳೆ ಒಂದ್ ಬೆಳೆ. ರಾಗಿ ಬೆಳಿಬಹುದು ಸರ್ ಅಷ್ಟೇ? ನಾವು ರಾಗಿನೂ ಬೆಳಿಬಹುದು. ರಾಗಿನೂ ಕೂಡ ಇವತ್ತು ನಿಮಗೆ ಉತ್ತಮವಾದಂತಹ ಧಾರಣೆಯನ್ನು ಕೂಡ ಸಿಗ್ತಾ ಇದೆ, ಮತ್ತೆ ಅದಕ್ಕೂ ಕೂಡ ನೀವು ಮೌಲ್ಯವರ್ಧನೆ ಮಾಡಿ ಕೂಡ ಹೆಚ್ಚು ಇನ್ನೂ ಹೆಚ್ಚು ಗ್ರಾಹಕರನ್ನ ತಲುಪೋದಕ್ಕೆ ಬಹಳ ವಿಪುಲ ಅವಕಾಶಗಳಿದೆ. ಇವತ್ತು ರಾಗಿ ಮತ್ತೆ ಇತರ ಎಲ್ಲ ಸಿರಿಧಾನ್ಯಗಳಿಗೆ ನಾವು ಹೆಚ್ಚು ಮಾರುಕಟ್ಟೆಯನ್ನು ಒದಗಿಸಬೇಕು, ಮತ್ತೆ ಇದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ರೈತರು ಬೆಳೀತಕ್ಕಂಥ ಈ ಸಿರಿಧಾನ್ಯಗಳನ್ನು ಕೊಂಡೊಯ್ಯಬೇಕು ಅನ್ನುವಂಥ ಕಾರಣದಿಂದ ಇಂಥ ಮೇಳಗಳನ್ನು ಮಾಡ್ತಾ ಇದ್ವಿ. ತಾವು ಖಂಡಿತವಾಗ್ಲೂ ಕೂಡ ನೀವು ಕೂಡ ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಇರ್ಲಿ, ಇದು ಏನಾಗ್ತದೆ ಅವೇರ್ನೆಸ್ ಅಂತ ಹೇಳ್ತೀವಲ್ಲ, ಗ್ರಾಹಕರಿಗೆ ಅರಿವು ಮೂಡಿದಾಗ ಮಾತ್ರ, ಬೇಡಿಕೆ ಬಂದಾಗ ತಂತಾನೆ. ಈಗ ನೀವು ಬೆಳೆದಂತ ಭತ್ತ ರಾಗಿಗೆ ಹೆಚ್ಚು ಮೌಲ್ಯ ಸಿಕ್ತು ಅಂತ ನೀವು 4 ಜನ ಕೇಳಿದ್ರೆ ನಿಮ್ಮನ್ನ ನೋಡ್ಕೊಂಡು ಆ ಇತರ ರೈತರು ಕೂಡ ನಿಮ್ಮನ್ನ ಫಾಲೋ ಮಾಡ್ತಾರೆ. ಆ ಕೆಲಸವನ್ನ ನಾವು ನೀವೆಲ್ಲ ಸೇರ್ಕೊಂಡು ಮಾಡ್ಬೇಕಾಗಿದೆ, ಆಯ್ತಾ? ಮತ್ತೆ ಗ್ರಾಹಕರಿಗೆ ಹೆಚ್ಚು ಹೆಚ್ಚು ಮುಟ್ಬೇಕು ನಾವು, ಅವಾಗಷ್ಟೇನೆ ಸಿ 4 ಜನಕ್ಕೆ ಯಾಕೆ ಬೆಳಿಬೇಕು ಅನ್ನೋದು ಅವ್ರಿಗೆ ಅರಿವು ಮೂಡಬೇಕು ಅಂತಂದ್ರೆ ಅವ್ರಿಗೆ ಏನಾದ್ರು ಬೇಡಿಕೆ ಬೇಕಲ್ಲ, ಅಂತಹ ಒಂದು ವ್ಯವಸ್ಥೆಯನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಫಸ್ಟ್. ಆ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ನಾವೆಲ್ಲ ಸೇರ್ಕೊಂಡು. ಖಂಡಿತವಾಗ್ಲೂ ಕೂಡ ನೀವು ಕೂಡ ಇದ್ರಲ್ಲಿ ಕೈ ಜೋಡಿಸಿ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಕೃಷಿ ರಂಗ. ಹಲೋ. ಹಲೋ ಕೃಷಿ ರಂಗ. ಹಾ, ಹೆಸರೇಳಿ ಸರ್, ಎಲ್ಲಿಂದ? ಸರ್, ನಾನು ನಿರಂಜನ್ ತೆಗ್ಲಿಂದ ಮಾತಾಡ್ತೀನಿ. ಹೆಸರು? ನನ್ನ ಹೆಸರು ಮಹಾರಾಜ ಅಂತ. ಹಾ, ಕೇಳಿ ಪ್ರಶ್ನೆನ. ಸರ್, ನಾನು ತೊಗರಿ ಬೆಳೆದೇನು ಅಂತ ಇದ್ದೀರ. ಹಾ, 5 ಕ್ವಿಂಟಲ್. ಹಾ, ಅದಕ್ಕೆ ಗೊಬ್ಬರ ಇಲ್ಲ, ಎಣ್ಣೆ ಇಲ್ಲ. ಹ್ಮ್, ಇವತ್ತು ನಾವು ಸಿರಿಧಾನ್ಯದ ಬಗ್ಗೆ ಚರ್ಚೆ ಮಾಡಕ್ಕೆ ಮಾಡ್ತಾ ಇದ್ದೀವಿ. ನಿಮ್ದೇನಾದ್ರು ಸಿರಿಧಾನ್ಯ ಬೆಳಿತೀರಾ? ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗ್ಲೂ ಸಿರಿಧಾನ್ಯಗಳನ್ನು ಬೆಳೆಯಿರಿ. ಇತರ ಯಾವುದೇ ಪ್ರಶ್ನೆ ಇದ್ರೂ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳನ್ನ, ರೈತ ಸಂಪರ್ಕ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಭಿನ್ನ ಕೇಳ್ಕೊಳ್ಬಹುದಾಗಿದೆ ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ಹಲೋ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಕೆಂಪೇಗೌಡ ಅವರು, ನಾವೀಗ ಇನ್ನೊಂದು ಕರೆ. ಹಲೋ ಮೇಡಮ್, ಕಥಿಕೆಯಲ್ಲಿ ಮುಗಿಸಿದೆ. ಹೆಸರೇಳಿ ಸರ್, ಎಲ್ಲಿಂದ? ನಾವು ಯಾದಗಿರಿ ಡಿಸ್ಟ್ರಿಕ್ಟ್, ಯಾದಗಿರಿ ತಾಲೂಕು, ಸರ್ ಮುಕ್ಕಂ ಬಳಸಕರ ಮೇಡಮ್. ಹಾ, ಕೇಳಿ ಹೆಸರು. ನನ್ನ ಹೆಸರು ತಿಮ್ಮಣ್ಣ ರೀ. ಹಾ, ಕೇಳಿ ತಿಮ್ಮಣ್ಣ ಅವ್ರ ಪ್ರಶ್ನೆನ. ಅದಕ್ಕೆ ಯಾಕೆ ಇಳುವರಿ ಬರೋಲ್ಲ ಅಂತ ನಿಮ್ಮನ್ನ ಪ್ರಶ್ನೆ ಕೇಳ್ಬೇಕ. ಇಳುವರಿ ಬರಲ್ಲ ಅಂತ? ಹಾ. ಯಾವ ಬೆಳೆ ತಿಮ್ಮಣ್ಣವ್ರೆ? ಶೇಂಗಾ, ಕವಳೆ. ಅಲ್ಲ, ಇದು ಸಾವಯವ ಬೆಳೆ ಬಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದು. ಇವತ್ತು ನಾವು ಜಾನುವಾರು 23, 24, 25 ಅಂತಾರಾಷ್ಟ್ರೀಯ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯಗಳ ಮೇಳವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮವನ್ನು ಅಂದರೆ ಹೆಚ್ಚು ಹೆಚ್ಚು ಗ್ರಾಹಕರಿಗೆ ನಮ್ಮ ಈ ಒಂದು ರೈತರು ಬೆಳೆದಂಥ ಸಿರಿಧಾನ್ಯಗಳು ಮುಟ್ಟಬೇಕು, ಅದನ್ನು ತಲುಪಿಸುವಂಥ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಬೇಕಾಗ್ತದೆ. ಹೆಚ್ಚು ಹೆಚ್ಚು ಗ್ರಾಹಕರಿಗೆ ನಾವು ಮುಟ್ಟಿದಾಗ ಬೆಲೆ ಜಾಸ್ತಿ ಬರ್ತದೆ, ಹಾಗಾಗಿ ಇದನ್ನು ಬೆಳೀತಕ್ಕಂಥ ರೈತರು ಕೂಡ ಹೆಚ್ಚು ಹಾಕ್ತಾರೆ. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಅದಕ್ಕೆ ಸೀಮಿತವಾಗಿ ಕ್ವಶನ್ ಕೇಳಬಹುದು. ನೀವು ಏನು ಸಿರಿಧಾನ್ಯ ಸಾವಯವದ ಬಗ್ಗೆ ಏನಾದರೂ ಇದ್ರೆ ಕೇಳಿ ಕೇಳಬಹುದು. ಇಲ್ಲಾಂದ್ರೆ ನೀವು ಇಳುವರಿ ಬೆಂಬಲ ಬೆಲೆ ಇಲ್ಲ ಸರ್, ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಾವು ಗ್ರಾಹಕರನ್ನ ಮೊದಲು ಹೆಚ್ಚು ಮುಟ್ಟುವಂಥ ಕೆಲಸ ಮಾಡಬೇಕು. ಮತ್ತೆ ಈಗ ರಾಗಿ ಇದಕ್ಕೆಲ್ಲ ಬೆಂಬಲ ಬೆಲೆ ಇದೆ, ಈಗಾಗಲೇ ರಾಗಿ ಇದೆ, ಜೋಳಕ್ಕಿದೆ, ಅವೆಲ್ಲ ಇದೆ. ಆದರೆ ನಾವು ಇವತ್ತು ಸೀಮಿತವಾಗಿ ನಿಮ್ಮನ್ನ ವಿನಂತಿ ಮಾಡೋದೇನಂತಂದ್ರೆ, ಶೇಂಗಾ ಮತ್ತೆ ಇತರ ಯಾವುದೇ ಬೆಳೆಗಳಲ್ಲಿ ನಿಮ್ಮ ಇಳುವರಿ ಹೇಗೆ ಹೆಚ್ಚು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಥವಾ ಕೃಷಿ ಇಲಾಖೆಯ ತಜ್ಞರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಒಂದು 100 ಕಿಲ ಶೇಂಗಾ ಆವ್ ಸರ್, ಈಗ ಅದಕ್ಕೆ ಬೆಂಬಲ ಬೆಲೆ ಇಲ್ಲ, ಏನ್ ಮಾಡ್ಬೇಕು ಸರ್? ನೀವು ನಿಮ್ಮ ನಿಮ್ಮ ಪ್ರಶ್ನೆ ಸಮಂಜಸವಾಗಿದೆ. ಬೆಂಬಲ ಬೆಲೆ ಯಾವ್ಯಾವ ಬೆಳೆಗಿದೆ ಅದನ್ನ ಖಂಡಿತವಾಗ್ಲೂ ನೀವು ಪಡ್ಕೊಳ್ಬಹುದು. ನಿಮ್ಗೆ ಇಳುವರಿ ಹೆಚ್ಚು ಮಾಡಬೇಕು ಮತ್ತೆ ಇತರೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೃಷಿ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕಿಸಿ, ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನ ಸಂಪರ್ಕಿಸಿ ಕೇಳಬಹುದು. ಈ ಕಾರ್ಯಕ್ರಮ ನಾವು ಬೇರೆ ಇದೆ, ನೀವು ಅಲ್ಲಿ ಕೃಷಿ ಇಲಾಖೆಗೆ ಭೇಟಿ ಮಾಡಿ ಕೇಳಿ. ಹ, ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ, ಕೃಷಿ ರಂಗ ಸಿರಿಧಾನ್ಯ ಮತ್ತೆ ಹೆಸರು ಹೇಳಿ ಸರ್, ಎಲ್ಲಿಂದ? ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ತುಂಬರಗುದ್ದಿಯಿಂದ ರೀ. ಕೇಳಿ ಸರ್. ಬಸವರಾಜ ಮುಸಿಗೇರಿ ಅಂತ ಹೇಳಿ ಸರ್. ಹಾ, ಓಕೆ. ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಬಗ್ಗೆ ಪ್ರಶ್ನೆ ಕೇಳಬೇಕು. ಕೇಳಿ ಸರ್. ಏನಿಲ್ಲ ಸರ್, ನಮ್ದು ಪ್ರಶ್ನೆ ಸಣ್ಣದೈತಿ. ನಮ್ದು 2 ಎಕರೆ ಜಮೀನ್ ಇದೆ ಸರ್, ನಮ್ಮ ಜಮೀನ್ ಕಡೆ ರಾಗಿ ಬೆಳೆಯಕ್ ಸಾಧ್ಯತೆ ಐತೆ ಅಂತ ಕೇಳಿದೆ. ಇಲ್ಲ, ನಿಮ್ಮ ಭಾಗದಲ್ಲಿ ಬೆಳೆಯಬಹುದಂತ ಸಿರಿಧಾನ್ಯಗಳು ಬೆಳಿಬಹುದು. ನೋಡಿ, ಸಿರಿಧಾನ್ಯಗಳು ಅಂತ ಅಂದ್ರೆ ಬರೀ ರಾಗಿ ಒಂದೇ ಅಲ್ಲ, ರಾಗಿ, ಜೋಳ, ಸಜ್ಜೆ, ನವಣೆ. ನವಣೆ ಬಿತ್ತೀವಿ ಸರ್. ನವಣೆ ಮತ್ತೆ ಸಜ್ಜೆ ನಿಮ್ ಕಡೆ ತುಂಬಾ ಚೆನ್ನಾಗಿ ಬರ್ತದೆ, ನೀವು ಆ ಬೆಳೆಗಳನ್ನ ಬೆಳೆದು. ಹೌದು, ಸಾವೆ. ಆ ಬೆಳೆಗಳನ್ನ ಬೆಳಿಬಹುದು. ಅದಕ್ಕೆ ಹೆಚ್ಚು ಮೌಲ್ಯವರ್ಧನೆ ಮಾಡಿ ಹೇಗೆ ಮಾರುಕಟ್ಟೆಯನ್ನು ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಬೇಕು ಮತ್ತೆ ಹೆಚ್ಚು ಜನಕ್ಕೆ ಮುಟ್ಟಬೇಕು ಅನ್ನೋ ಕಾರಣದಿಂದ ಇವತ್ತು ಇಂತಹ ಮೇಳಗಳನ್ನು ಮಾಡ್ತಾ ಇದೀವಿ. ತಾವು 23ನೇ ತಾರೀಕು ಅಥವಾ 24ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನಕ್ಕೆ ನೀವು ಮತ್ತೆ ನಿಮ್ಮ ಇತರೆ ರೈತರನ್ನು ಜೊತೆಲಿ ಕರ್ಕೊಂಡು ಬಂದು ಇದರ ಲಾಭವನ್ನು ಪಡ್ಕೊಳ್ಬಹುದು. ಅಲ್ಲಿ ತುಂಬಾ 300ಕ್ಕಿಂತ ಹೆಚ್ಚು ಮಳಿಗೆ ಇರ್ತವೆ, ರೈತರ ಮೇಳ ಇರ್ತದೆ, ರೈತರ ಕಾರ್ಯಾಗಾರ ಇರ್ತದೆ. ಆ ಕಾರ್ಯಾಗಾರದಲ್ಲಿ ತಾವು ಭಾಗವಹಿಸಬಹುದು, ಮಾಹಿತಿಯನ್ನ ಪಡ್ಕೊಂಡು ಮತ್ತೆ ನೀವು ಬೆಳೆದಂತ ಬೆಳೆಗೆ ಏನು ಉತ್ಪನ್ನ ಇದೆಯಲ್ಲ ಅದನ್ನ ಹೇಗೆ ಮಾರಾಟ ಮಾಡಬಹುದು, ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನೀವು ಅಲ್ಲಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಳ್ಳೆ ಕ್ವಶನ್, ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ, ಹೆಸರು ಹೇಳಿ. ಬಸನ್ ಬಾಗೇವಾಡಿ ತಾಲೂಕು ಸರ್. ಹೆಸರು ಹೆಸರು ಹೆಸರು ಕರಿಯಪ್ಪ ಶರಣರತ್ನ. ಕೇಳಿ ಕರಿಯಪ್ಪ ಅವ್ರ ಪ್ರಶ್ನೆನ. ಸಿರಿಧಾನ್ಯ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಅದನ್ನೇ ಮಾತಾಡ್ತಾ ಇದೀವಿ, ಖಂಡಿತ ಕೊಡ್ತೇನೆ ನನ್ನ ಮಾಹಿತಿಯನ್ನ. ಪ್ರಶ್ನೆ ಕೇಳಿದಕ್ಕೆ ಒಳ್ಳೇದು. ಈಗ ಸಿರಿಧಾನ್ಯ ಏನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಸಿರಿಧಾನ್ಯಗಳಲ್ಲಿ ನಾರು ಮತ್ತೆ ಕಬ್ಬಿಣದ ಅಂಶ ಹೆಚ್ಚಿರ್ತಕ್ಕಂಥ ಈ ಸಿರಿಧಾನ್ಯಗಳಿದಾವಲ್ಲ, ಇದಕ್ಕೆ ಹೆಚ್ಚು ಹೆಚ್ಚು ಬೇಡಿಕೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣ ಆರೋಗ್ಯಕ್ಕೆ ಉತ್ತಮವಾದಂತ ಒಂದು ಆಹಾರ ಧಾನ್ಯಗಳು. ಇದರಲ್ಲಿ ರಾಗಿ, ಸಜ್ಜೆ, ನವಣೆ, ಹರಕ, ಊದಲು ಇವೆಲ್ಲ ಇದಾವಲ್ಲ, ಅವೆಲ್ಲ ಸಿರಿಧಾನ್ಯಗಳ ಗುಂಪಿಗೆ ಸೇರ್ತಕ್ಕಂಥ ಬೆಳೆಗಳು, ಒಟ್ಟು ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥವು. ಇದನ್ನ ಹೆಚ್ಚು ಬೆಳೆಯೋ ಪ್ರದೇಶವನ್ನ ನಾವು ಇವತ್ತು ವಿಸ್ತಾರ ಮಾಡಬೇಕು. ಮಾಡಬೇಕು ಅಂತಂದ್ರೆ ನಿಮಗೆ ಮಾರುಕಟ್ಟೆ ಸಿಗಬೇಕು. ಮಾರುಕಟ್ಟೆ ಸಿಗಬೇಕು ಅಂತಂದ್ರೆ ಯಾವ ರೀತಿ ನಾವು ಮಾರುಕಟ್ಟೆ ಮಾಡಬೇಕು ಅನ್ನೋದನ್ನ ಫಸ್ಟ್ ರೈತ ಕಲಿಬೇಕಾಗ್ತದೆ. ಸೊ ಅಂತ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ನಾವು ಹೆಚ್ಚು ಹೆಚ್ಚು ಗ್ರಾಹಕರನ್ನ ಮುಟ್ಟುವಂತ ಒಂದು ಕಾರ್ಯಕ್ರಮವನ್ನು ಈ ಒಂದು ಮೇಳದ ಮೂಲಕ ನಾವು ಮಾಡ್ತಾ ಇದ್ದೇವೆ. ತಾವು ಕೂಡ ಬರಬಹುದು, ಭಾಗವಹಿಸಬಹುದು ಅಂತ ಹೇಳ್ತೇನೆ. ಬಹುಶಃ ನಿಮ್ಮ ಇದ್ರೆ ಇದನ್ನ ಹೇಗ್ ಬೆಳಿಬೇಕು, ಎಲ್ಲಿ ಬೆಳಿಬಹುದು, ಯಾವ ಸೀಸನ್ ಅಲ್ಲಿ ಬೆಳಿಬಹುದು, ಎಲ್ಲ ವಿಚಾರವನ್ನ ರೈತ ಸಂಪರ್ಕ ಅಧಿಕಾರಿಗಳು ಅಥವಾ ಕೃಷಿ ಇಲಾಖಾ ಅಧಿಕಾರಿಗಳನ್ನ ಕೇಳಿ ತಾವು ಪಡ್ಕೊಳ್ಬಹುದು. ಕರಿಯಪ್ಪನವರೇ, ಧನ್ಯವಾದಗಳು ಪ್ರಶ್ನೆಗಾಗಿ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ಹೆಸರು ಹೇಳಿ, ಎಲ್ಲಿಂದ? ಹಲೋ, ಕೃಷಿ ರಂಗ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ಮೇಳ. ಹೆಸರು ಹೇಳಿ, ರೇಡಿಯೋ ಸೆಟ್ ದೂರ ಇಡಿ. ನಮಸ್ಕಾರ ಸರ್. ಕೇಳಿ, ನಿಮ್ ರೇಡಿಯೋ ಸೆಟ್ ದೂರ ಇಡಿ ಸೆಟ್ರೆ. ನಾ ದೂರ ಬಂದ್ಬಿಟ್ಟವನಿ ಸರ್. ಗೊತ್ತಾಯ್ತು, ಪ್ರಶ್ನೆ ಕೇಳಿ. ನಿಮ್ ಕಾಯ್ತಾ ಇದ್ವಿ, ತುಂಬಾ ತಡ ಮಾಡಿದ್ರಿ. ಕೇಳಿ ಪ್ರಶ್ನೆ. ಅಯ್ಯೋ, ಲೈನ್ ಸಿಕ್ತಿನಿಲ್ಲ ಗುರುಗಳೇ. ಕೇಳಿ ಪ್ರಶ್ನೆ ಕೇಳಿ. ಸೋತ್ರ ಮಾರ್ಗದರ್ಶನ ಮಾಡುವ ನಮಸ್ಕಾರಗಳು ಗುರುಗಳೇ. ಆಯ್ತು ಕೇಳಿ ಪ್ರಶ್ನೆ ಕೇಳಿ. ಸರ್ ಈಗ ಸಿರಿಧಾನ್ಯ ಹಬ್ಬ ಅನ್ಕೊಂಡು ಕಾಲೇಜ್ ಮಕ್ಕಳ ಹತ್ರ ಜಾತ ಓಡಿಸ್ತಾ ಇದ್ದಾರೆ, ಬಹಳ ಪ್ರಚಾರ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ನಮ್ಮ ಕೃಷಿ ಇಲಾಖೆಯವರು ಬಹಳ ಉತ್ತಮವಾದ ಮಾಹಿತಿಯನ್ನ ಶಾಲಾ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದಾರೆ. ನಿಮ್ಮ ಸಂದೇಶ ಶಾಲಾ ಮಕ್ಕಳಿಗೂ ಟೀಚರ್ಗೆ ಏನ್ ಹೇಳ್ತೀರಿ ಅಂತ ನನ್ನ ಪ್ರಶ್ನೆ ಗುರುಗಳೇ. ಸಾವಯವ ಸಿರಿಧಾನ್ಯ ಮೇಳ 23, 24, 25 ನಡೀತಾ ಇದೆ, ಕರ್ಕೊಂಡ್ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ಏನ್ ಗೊತ್ತಾ, ಜಿಲ್ಲಾಧಿಕಾರಿಗಳು ಲಕ್ಷ್ಮೀಕಾಂತ ರೆಡ್ಡಿ ಅವರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕಾಲೇಜ್ ಮಕ್ಕಳಿಗೂ ಸುದಾ ಸಿರಿಧಾನ್ಯದ ಬಗ್ಗೆ ಅರಿವನ್ನ ಮೂಡಿಸೋದ್ರೆ ಜಾಥಾ ನಡೆಸಿ ಪ್ರಚಾರ ಮಾಡ್ತಾ ಇದ್ರೆ ಬಹಳ ಸಂತೋಷ. ಅದೇ ರೀತಿ ಬೇರೆ ಜಿಲ್ಲೆಗಳು ಆ ರೀತಿ ಉಂಟೆ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆನಲ್ಲೂ ಕೂಡ ಈ ಸಿರಿಧಾನ್ಯಗಳ ಹಬ್ಬ ಮಾಡ್ತಾ ಇದ್ದೇವೆ ನಾವು. ಇವತ್ತು ಸಿರಿಧಾನ್ಯಗಳ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇದ್ದೇವೆ. ಹಾಗೇನೆ ಬೆಂಗಳೂರಿನಲ್ಲೂ ಕೂಡ ಆಯ್ದ ಪ್ರದೇಶಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಒಂದು ದೊಡ್ಡ ಕಾಲೇಜಿನಲ್ಲಿ ಮಾನ್ಯ ಆಯುಕ್ತರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಗಿದೆ. ಹಾಗೆ ಎಲ್ಲ ಬೆಳಗಾವಿನಲ್ಲೂ ಕೂಡ ವಿಧಾನಸೌಧದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈಗ ಉದ್ದೇಶ ಏನಂತಂದ್ರೆ ಗ್ರಾಹಕರನ್ನ ನಾವು ಹೆಚ್ಚು ತಲುಪಬೇಕಾಗಿದೆ. ರೈತರು ಬೆಳಿಬೇಕು, ಮತ್ತೆ ಹೆಚ್ಚು ಹೆಚ್ಚು ರೈತರು ಬೆಳೆಯೋಂಗಾಗಬೇಕು, ಇದನ್ನ ರೈತ ಗ್ರಾಹಕರಿಗೆ ಮುಟ್ಟಿಸುವಂತ ಆಗ್ಬೇಕು. ಬರೀ ನಾವು ಬರೀ ಹಳ್ಳಿನಲ್ಲಷ್ಟೇ ಬೆಳೆದು ಅಲ್ಲೇ ಪ್ರಚಾರ ಮಾಡ್ಕೊಂಡಿರಕ್ಕಾಗೋದಿಲ್ಲ. ಹೆಚ್ಚು ಹೆಚ್ಚು ಇರ್ತಕ್ಕಂಥ ಸಿಟಿಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ನಮ್ಗೆ ಸಣ್ಣ ಮಕ್ಕಳಿಗೆ ನಾವು ಹೆಚ್ಚು ಮಾಹಿತಿಯನ್ನು ಆರೋಗ್ಯದ ಬಗ್ಗೆ ಮತ್ತೆ ಆಹಾರದ ಬಗ್ಗೆ ಪರಿಕಲ್ಪನೆ ತರಲಿಲ್ಲ ಅಂತಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ತೊಂದರೆಯನ್ನು ನಾವೆಲ್ಲರೂ ಅನುಭವಿಸಬೇಕಾಗ್ತದೆ. ಆರೋಗ್ಯದ ಸಮಸ್ಯೆಗಳನ್ನ ಉಲ್ಬಣ ಮಾಡ್ಕೊಳ್ತೇವೆ. ಆ ಒಂದು ಕಾರಣದಿಂದ ಇವತ್ತು ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಇದೆ. ತಾವು ಕೇಳಿದ ಪ್ರಶ್ನೆ ಸಮಂಜಸವಾಗಿದೆ. ಈ ಪ್ರಚಾರವನ್ನು ಹೆಚ್ಚು ಮಾಡ್ತಾ ಇದ್ದೇವೆ, ತಾವು ಕೂಡ ಇದ್ರಲ್ಲಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಅಂತ ಹೇಳಿ ವಿನಂತಿ ಏನ್ ಮಾಡ್ತೇನೆ. ಬಹಳ ಸಂತೋಷ ಸರ್, ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ಜಾಗೃತ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮಗೆ ಶೆಟ್ರೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಸಾವಯವ ಸಿರಿಧಾನ್ಯ ಮೇಳ ಇರ್ತದೆ, ಕೇಳಿ ಪ್ರಶ್ನೆ ಕೇಳಿ. ಹೆಸರು ಹೇಳಿ ಸರ್. ನಮಸ್ಕಾರ, ಬಳ್ಳಾರಿ ಜಿಲ್ಲೆ ಕುಂಬ್ಳಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಕೇಳಿ ವಿಶ್ವನಾಥ್ ಅವರ ಪ್ರಶ್ನೆ ಕೇಳಿ ಸರ್. ನಾವು ರೈತರು ಬೆಳೆದೇ ಬೆಳೆಗೆ ಬೆಲೆನೇ ಇಲ್ಲ. ಈಗ ಮಾರಾಟ ಮಾಡೋರಿಗೆ ಬೆಲೆ ಇದೆ, ನಮಗೆ ರೈತರಿಗೆ ಬೆಲೆ ಇಲ್ಲಲ್ಲ ಸರ್, ಯಾಕೆ ಅಂತ. ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ದಯವಿಟ್ಟು 23, 24, 25 ಯಾವತ್ತಾರು ನೀವು ಒಂದೊಂದ್ಸ ಬಂದು ನೀವು ಪಾರ್ಟಿಸಿಪೇಟ್ ಮಾಡಿ. ಇಲ್ಲಿ ರೈತರು ಕೂಡ ಮಾರಾಟಗಾರರಾಗಬೇಕಾದಂತ ವೇದಿಕೆಯನ್ನ ನಾವು ತಯಾರು ಮಾಡಬೇಕು. ಅದೇ ಇದ್ರ ಮೂಲ ಉದ್ದೇಶ. ನೀವು ಎಫ್ ಪಿ ಒ ಮುಖಾಂತರ, ಸ್ವಸಹಾಯ ಸಂಘಗಳ ಮುಖಾಂತರ, ಅಥವಾ ನೇರವಾಗಿ ಇಂಡಿವಿಜುವಲ್ ರೈತರು ಕೂಡ ಮಾರುಕಟ್ಟೆಯನ್ನ ಸೃಜನೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನೆಲ್ಲ ಉಪ್ಪಿಲ ಅವಕಾಶಗಳಿದಾವೆ, ಯಾವ ರೀತಿ ನಾವು ಒಬ್ಬ ರೈತ ನಾನೇನೇ ಹಾಗೆ ಪ್ರೊಸೆಸ್ ಮಾಡಿ ಮಾರುಕಟ್ಟೆ ಹೇಗೆ ಮಾಡಬಹುದು ಅನ್ನೋದ್ರ ಎಲ್ಲದರ ಬಗ್ಗೆನೂ ಕೂಡ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಸಮಂಜಸವಾಗಿ ಇದೆ. ಇದ್ರ ಬಗ್ಗೆ ನೀವು ಈ ಮೇಳದಲ್ಲಿ ಬಹುಶಃ ಹಿಂದಿನ 7 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ತಾವು ಭಾಗವಹಿಸಿದ್ರೆ ಬಹುಶಃ ಇದಕ್ಕೆ ನಿಮಗೆ ಅರ್ಥ ಆಗಿರ್ತಿತ್ತು. ಈ ವರ್ಷ ಆದ್ರೂ ದಯವಿಟ್ಟು ತಾವು ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಳಿ. ವಿಶೇಷವಾಗಿ ನೀವು ಮಾರುಕಟ್ಟೆಗೆ ಎಂಟರ್ ಆಗ್ಬೇಕು ಅನ್ನೋದನ್ನ ನೀವು ಕಲಿಬೇಕು ರೈತರು. ಜನವರಿ 23, 24, 25 ಅರಮನೆ ಮೈದಾನ ಬೆಂಗಳೂರು. ಅರಮನೆ ಮೈದಾನ ಬೆಂಗಳೂರಿನಲ್ಲಿ, ಆಯ್ತಾ? ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರೇ ಕರ್ಕೊಂಡು ಬರ್ತಾರೆ. ನಿಮ್ಗೆ ಯೋಚನೆ ಮಾಡ್ಬೇಡಿ. ಹೌದು, ಕೃಷಿ ಇಲಾಖೆ ಅಲ್ಲಿ ಸಂಪರ್ಕ ಮಾಡಿ, ಅವರೇ ಕರ್ಕೊಂಡು ಬರ್ತಾರೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಸಿರಿಧಾನ್ಯ ಮತ್ತು ಅಂತಾರಾಷ್ಟ್ರೀಯ ಸಾವಯವ ಮೇಳ. ಸರ್, ನಾವು ಮಂಡ್ಯ ತಾಲೂಕು ದುದ್ದಾವುಳಿ ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ ಸರ್. ಕೇಳಿ ಚಂದ್ರು ಸರ್, ಈ ರಾಗಿ ಇವಾಗ ಹಾಕ್ಬೋದ ಸರ್ ಚಳಿಗಾಲ? ಕಬ್ಬುಂಕುಳಿಯಲ್ಲಿ 1.5 ಎಕರೆ ಐತೆ. ನಾವಿವತ್ತು ಇಲ್ಲಿ ಚರ್ಚೆ ಮಾಡ್ತಕ್ಕಂತ ವಿಚಾರ ಸಿರಿಧಾನ್ಯಗಳ ಬಗ್ಗೆ. ಹೇಗೆ ನಾವು ಸಿರಿಧಾನ್ಯ ಅಂದ್ರೆ ರಾಗಿಗಳು, ರಾಗಿ ಮಾಡಬಹುದು ನೀವು, ರಾಗಿ ಮಾಡಬಹುದು ಖಂಡಿತವಾಗ್ಲೂ ಕೂಡ. ರೈತ ಸಂಪರ್ಕ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನೀವು ನೀರಿನ ಲಭ್ಯತೆಯನ್ನ ಆಧಾರವಾಗಿ ಇಟ್ಕೊಂಡು ನೋಡಿಕೊಂಡು ನೀವು ಪ್ಲಾನ್ ಮಾಡಬೇಕಾಗ್ತದೆ. ಪ್ರಶ್ನೆಗಾಗಿ ಬೆಳೆ ತಡ ಮಾಡಿದ್ರೆ ನೀವು ಆಯ್ತು. ನೀವು ಅದು ಕೃಷಿ ಇಲಾಖೆ ನೀವು ಭೇಟಿ ಮಾಡಿ, ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಈಗ ಸಾವಯವ ಸಿರಿಧಾನ್ಯ ಮೇಳಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ ಕೇಳಿ, ಹೆಸರು ಹೇಳಿ, ಎಲ್ಲಿಂದ? ತಿಮ್ಮಪ್ಪ ಗೌಡ್ರು ಕೆಂಪೇಗೌಡ್ರಿಗೆ ಹೇಳಿ. ತಿಮ್ಮಪ್ಪ ಗೌಡ್ರು ಮಾಡುವ ನಮಸ್ಕಾರಗಳು. ಕೇಳಿ ಮಾಯಪ್ಪ ಅವರು ಪ್ರಶ್ನೆನ. ಸರ್, ತಿಮ್ಮಪ್ಪಗೌಡರು ಉತ್ತಮ ಕಾರ್ಯಕ್ರಮವನ್ನು ಕೊಡ್ತಾ ಇದ್ರ ಬೀದರ್ ಟು ಚಾಮರಾಜನಗರವರೆಗೆ ಲೋಕಾಂತರ ಕೆಲವರು ತಮ್ಮ ಕಾರ್ಯಕ್ರಮ ಕೇಳ್ತಾ ಇದೀವಿ ಸರ್. ಪ್ರಶ್ನೆ ಕೇಳಿ. ಪ್ರಶ್ನೆ ಏನಂದ್ರೆ ನಮ್ದೇ ಆದ ಸಮಸ್ಯೆಗಳಿವೆ, ಆದ್ರಿಂದ ಮುಂದಿನ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನ ಫೋನಿನ ಕರೆ ಕೊಡ್ಬೇಕು ಅಂತ ಕೋರ್ಕೊತೀನಿ ಸರ್. ಅಲ್ಲ, ಪ್ರಧಾನಮಂತ್ರಿಯವರು ಪ್ರತಿ ತಿಂಗಳನ್ನು ಬಂದೇ ಬರ್ತಾರಲ್ಲ, ತಮ್ಗೆ ನಾವು ಮಾತಾಡ್ಸಕ್ಕಾಗಿರಲ್ಲ ಸರ್ ಅವ್ರನ್ನ. ಇಲ್ಲ, ಮಾತಾಡ್ಸಂಗಾಗ್ಬೇಕು. ನೀವು ಪತ್ರ ಬರೆದು ನಿಮ್ಮ ಪ್ರಶ್ನೆಗಳನ್ನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ತೆಗೆದುಕೋತಾರೆ. ತಲುಪೇ ಇಲ್ಲ ಸರ್, ಸುಮಾರು ಬರ್ದಿದ್ದೀವಿ. ನಾವು ಅವ್ರಿಗೆ ತಲುಪಿಸ್ತೇವೆ, ಅವರಿಗೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಬನ್ನಿ ಅಂತ. ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದಿಂದ ಮಾತಾಡ್ತಾ ಇದ್ದೇವೆ ಸರ್. ಮಾತಾಡಿ. ಹೆಸರು? ನನ್ನದು ಶಶ್ಮಿ ಭಟ್ಟು, ಸುಳ್ಯ. ಹೇಳಿ. ನಾನು ಸರ್ 7 ಮತ್ತು 8 ಬೆಂಗಳೂರಿನ ರಾಜ್ಯ ಮಟ್ಟದ ಸಿರಿಧಾನ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಸರ್. ತುಂಬಾ ಸಂತೋಷ. ಬಹಳಷ್ಟು ಖುಷಿ ಆಗ್ತಾ ಉಂಟು ಸರ್, ಯಾಕೆಂದ್ರೆ ಒಂದು ರೈತರನ್ನು ಪ್ರೋತ್ಸಾಹಿಸುವ ಮತ್ತು ಒಂದು ಪಾರಂಪರಿಕ ಒಂದು ಇದನ್ನು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಸರ್, ಹಾಗೆ ಖುಷಿಯಾಗಿ ನಾನು ಮಾತಾಡಿದ್ದು ಸರ್. ಸಂತೋಷ. ಅವತ್ತು ನಾನು ಕೂಡ ಕಾರ್ಯಕ್ರಮದಲ್ಲಿದ್ದೆ, ಬಹುಶಃ ನೀವು. ನಾನು ಅನಿಸಿಕೆ ವ್ಯಕ್ತಪಡಿಸಿದ್ದೆ ಸರ್ ಸಚಿವರ ಎದುರು. ಒಳ್ಳೇದು, ಒಳ್ಳೇದು ಸಶ್ಮಿ ಅವರೇ. ಈಗಾಗಲೇ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಮುಂದಿನ ದಿನಗಳಲ್ಲಿ. ಖಂಡಿತ ಸರ್, ನಾನು ನಾಡಿದ್ದು ವಾಣಿಜ್ಯ ಮೇಳಕ್ಕೆ ಕೂಡ ಬರ್ತಾ ಇದ್ದೇನೆ ಸರ್, 23ಕ್ಕೆ. ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ ಅಲ್ಲಿಂದ. ಉತ್ತಮ ಕಾರ್ಯಕ್ರಮ ಸರ್, ಯಾಕೆಂದ್ರೆ ನಮ್ಮ ಈ ಕಡೆ ತೆಂಗು ಅಡಿಕೆ ರಬ್ಬರು ಬೆಳೆ, ಆದ್ರೂ ಈ ರೀತಿ ಸಿರಿಧಾನ್ಯ ಬೆಳೆಯವರಿಗೆ ಒಂದು ಪ್ರೋತ್ಸಾಹ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರಲ್ಲ, ಅದೇ ಖುಷಿ ಸರ್ ತುಂಬಾನೇ. ಬನ್ನಿ 23ರ ಕಾರ್ಯಕ್ರಮಕ್ಕೂ ಬನ್ನಿ ತಾವು ದಯವಿಟ್ಟು. ಖಂಡಿತ ಸರ್, ಆಗ್ಬೋದು ಸರ್. ಉಳಿದವ್ರಿಗೂ ಹೇಳಿ ಅಮ್ಮ. ಇಡೀ ಪ್ರಚಾರ ಮಾಡಿದ್ದೇವೆ ಸರ್ ಮಂಗಳೂರಲ್ಲಿ, ಯಾಕಂದ್ರೆ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ವಾ ಸರ್. ಇಲ್ಲ, ನಿಮ್ಮಂತವ್ರು ಈ ತರ ಪರಿಚಯ ಮಾಡಿದ್ರೆ ಇನ್ನು 4 ಜನಕ್ಕೆ ಉಪಯೋಗ ಆಗುತ್ತೆ. ನೋಡಿ ಸರ್, ನಾವು ರಾಜ್ಯ ಸರ್ಕಾರ ಜೊತೆಗೆ ಕೈ ಜೋಡಿಸಿದಂಗ ಆಗುತ್ತೆ. ಯಾಕಂದ್ರೆ ಈಗ 7 ವರ್ಷದಿಂದ ಅವರ ಒಂದು ಮುತುವರ್ಜಿಯಿಂದಾನೇ ಈ ಒಂದು ಸಾವಯವ ಈ ಪ್ರಾಡಕ್ಟ್ ಗಳು ಎಲ್ಲಾ ಕಡೆ ಲಭ್ಯ ಆಗಂಗಾಗಿದೆ. ಮತ್ತೆ ನೀವೊಂದು ಹೇಳಿದ್ರ ಸರ್, 2017 ಮೊದಲು ಬೆಂಗಳೂರಿನ ಯಾವ ಗಲ್ಲಿಗಳಲ್ಲಿ ಕೂಡ ಒಂದು ಸಿರಿಧಾನ್ಯ ಸಿಗ್ತಾ ಇಲ್ಲ ಅಂತ. ಈಗ ಎಲ್ಲಿ ಕೇಳಿದ್ರು, ಯಾಕೆಂದ್ರೆ ನಮ್ಮ ಕಡೆನೇ ಈಗ ಸಿಗ್ತಾ ಉಂಟು ಸರ್. ನೋಡಿ ನೋಡಿ, ಯಾಕಂದ್ರೆ ಇದೆಲ್ಲ ನಿಮ್ಮಂತವರಿಂದ ಸಾಧ್ಯವಾಗುತ್ತೆ. ರಾಜ್ಯ ಸರ್ಕಾರ ಮತ್ತು ಕೃಷಿ ಅಧಿಕಾರಿಗಳು ಎಲ್ಲ ಒಂದು ಮುತುವರ್ಜಿಯಿಂದ ಈ ಮಟ್ಟಕ್ಕೆ ಬಂದಿದೆ. ಇನ್ನು ಮುಂದೆ ಹೋಯ್ತಾರೆ, ಅವರಿಗೆ ವಿಶ್ವಾಸ. ಯಾಕಂದ್ರೆ ಗ್ರಾಮದ ಪ್ರತಿ ಇದರಲ್ಲಿ ಕೂಡ ನೀವು ಕೃಷಿ ಸಖಿಯನ್ನು ಇದು ಮಾಡಿದ್ರ, ಕೃಷಿ ಸಖಿಗೆ ಕೂಡ ಈ ರೀತಿಯ ಒಂದು ಒಳ್ಳೆಯ ಪ್ರಚಾರ ಸಿಗ್ತಾ ಉಂಟು. ಹೌದೌದೌದು, ಒಳ್ಳೇದಾಗ್ಲಿ ಸಶ್ಮಿ ಅವರೇ. ಧನ್ಯವಾದಗಳು. ಇವರು ಹೇಳಿದಾಗೆ ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆನಲ್ಲೂ ಕೂಡ ಆಹಾರದ ಸಿರಿಧಾನ್ಯಗಳ ಆಹಾರವನ್ನ ಹೇಗೆ ಪಾಕಸ್ಪರ್ಧೆ ಏರ್ಪಡಿಸಿ ರೈತ ಮಹಿಳೆಯರನ್ನ ಕರೆದು ಅಲ್ಲಿ ವಿಜೇತರಾದವ್ರನ್ನ ಪ್ರತಿ ಜಿಲ್ಲೆಯಲ್ಲಿ 3 ಜನಕ್ಕೆ ಒಂದು ಬಹುಮಾನವನ್ನು ಕೊಟ್ಟು ಅದರಲ್ಲಿ ಫಸ್ಟ್ ಬಂದವ್ರನ್ನ ಮತ್ತೆ ರಾಜ್ಯ ಮಟ್ಟಕ್ಕೆ ಕರೆದು ಇಲ್ಲೂ ಕೂಡ ಪಾಕ ಸ್ಪರ್ಧೆಯನ್ನ ಮಾಡಿ ಅವರಿಗೆ ಬಹುಮಾನವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ಈಗ ಪಾಕ ಅಂದ ತಕ್ಷಣ ಈಗ ಸಿರಿಧಾನ್ಯಗಳು ಬೇರೆ ಬೇರೆ ಮಾಡಿ ಉತ್ಪನ್ನ ಮಾಡಿ ಜನರಿಗೆ ತೋರಿಸೋದ ಹೇಗೆ? ಸಿರಿಧಾನ್ಯಗಳಿಂದ ಮಾಡಬಹುದಾದಂತ ಖಾದ್ಯಗಳನ್ನ ಮತ್ತೆ ಮರೆತು ಹೋದ ಖಾದ್ಯಗಳು ಅಂದ್ರೆ ಆ ಕ್ಷಣದಲ್ಲಿ ಅವರು ತಮ್ಗೆ ತಿಳಿದಂಗೆ ಏನೋ ಒಂದು ರುಚಿಕರವಾದ ಒಂದು ಖಾದ್ಯವನ್ನು ಮಾಡಿ ಪ್ರಚಾರ ಮಾಡಿ ಹೊಸದಾಗಿ ಜಾರಿಗೆ ತರಬಹುದಲ್ಲ. ಅಂದ್ರೆ ಇದು ಯಾವ ಕೂಡ ಹೊಸದಲ್ಲ, ನಮ್ಮ ಹಿರಿಯರು ತಿಂತದನ್ನ ಮರ್ತೋಗಿದೀವಿ ನಾವು, ಅದನ್ನ ಮತ್ತೆ ಪರಿಚಯ ಮಾಡಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು ತುಂಬಾ ಅಚ್ಚುಕಟ್ಟಾದಂತ ಕಾರ್ಯಕ್ರಮಗಳು ಪ್ರತಿ ಜಿಲ್ಲೆಯಲ್ಲೂ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಮೊನ್ನೆ 7 ಮತ್ತು 8 2 ದಿವಸ ಕಂಟಿನ್ಯೂಸ್ ಆಗಿ ಎಲ್ಲಾ ಜಿಲ್ಲೆಯಿಂದ ಜನ 3 ಜನ ವಿನ್ನರ್ಸ್ ನ ಕರೆದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕೆಂಪೇಗೌಡರೆ, ಈಗ ಏಕದಳ ಧಾನ್ಯಗಳಾದ ಈಗ ಗೋಧಿ ಮತ್ತೆ ಭತ್ತ ಈಗ ಈ ಬೆಳೆಗಳ ಮೇಲೆ ತುಂಬಾ ಒತ್ತಡ ಬಂದಿದೆ. ಅದ್ರ ಜೊತೆಗೆ ಈ ಒಂದು ಸಿರಿಧಾನ್ಯಗಳನ್ನು ಸೇರಿಸಿಕೊಂಡ್ರೆ ಅವುಗಳ ಮೇಲೆ ಬೆಳೆಯುವಂತ ಒತ್ತಡ ಕಡಿಮೆ ಆಗುತ್ತೆ. ಮೂಲ ಉದ್ದೇಶನೇ ಅದು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಬರಗಾಲ ಬಂದ ಸಂದರ್ಭದಲ್ಲಿ ಈ ಬೆಳೆಗಳು ನಿಮ್ ಕೈ ಹಿಡಿತವೆ. ಹೌದು, ಜೊತೆಗೆ ಗ್ರಾಹಕರ ಆರೋಗ್ಯ ಬಹಳ ಮುಖ್ಯ. ಅದು ಕೂಡ ಇವತ್ತು ಸಿರಿಧಾನ್ಯಗಳಲ್ಲಿ ಕನೆಕ್ಟ್ ಮಾಡಿ ಪ್ರಶ್ನೆ ಕೇಳುವ. ಹಲೋ, ಹೆಸರು ಹೇಳಿ ಎಲ್ಲಿಂದ? ಸರ್ ನಮಸ್ಕಾರ, ನಾವು ಚಿನ್ಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಒಳಗೊಂಡಿ ಗ್ರಾಮದ. ಹೇಳಿ ಚಿನ್ಸ್ವಾಮಿ ಅವರೇ. ಅದೇ ಸರ್, ಸಿರಿಧಾನ್ಯ ಬೆಳೆಯೋದಕ್ಕೆ ರೈತರಿಗೆ ಏನೇನ್ ಪ್ರೋತ್ಸಾಹ ಸಿಗ್ಬೋದು ಸರ್, ಹೊಸದಾಗಿ ಬೆಳೆಯೋದಕ್ಕೆ ತಮ್ಮಿಂದ ಸಲಹೆ? ಖಂಡಿತ ಚಿನ್ಸ್ವಾಮಿ ಅವರೇ ಹೇಳ್ತೀನಿ. ಸಿರಿಧಾನ್ಯ ಬೆಳೀತಕ್ಕಂತ ರೈತರಿಗೆ ಈಗ ಪ್ರಸ್ತುತ ಇರ್ತಕ್ಕಂಥ ಕಾರ್ಯಕ್ರಮ ಒಂದು, ಯಾರ್ಯಾರು ಸಿರಿಧಾನ್ಯವನ್ನ ಬೆಳೀತಾ ಇದಾರೋ ಅವ್ರು ಯಾರು ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಬೆಳೆದಂತ ರೈತರು ನೇರವಾಗಿ ನಮ್ಮ ಸರ್ಕಾರದ ವತಿಯಿಂದನೇ DBT ಮೂಲಕ, ಅಂದ್ರೆ ನೇರ ನಗದು ವರ್ಗಾವಣೆ ಮೂಲಕ ಅವರ ಖಾತೆಗೆ ಪ್ರತಿ ರೈತರಿಗೆ 10,000 ರೂಪಾಯಿ ಗರಿಷ್ಠ 2 ಹೆಕ್ಟೇರ್ಗೆ ಮಿತಿಗೊಳಿಸಿ ಸಹಾಯಧನ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಅದಲ್ಲದೆ ಎಲ್ಲಾ ವರ್ಗದ ರೈತರಿಗೆ 75% ಡಯಾಂಚ ಸನ್ನೆಂಪು ಇತರ ಹಸಿರೆಲೆ ಗೊಬ್ಬರವನ್ನು ಬೀಜವನ್ನು ಕೂಡ ಈ ಸಾವಯವ ಉತ್ತೇಜನ ಕಾರ್ಯಕ್ರಮ ಅನ್ನುವಂಥ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ದೇಸಿ ತಳಿಗಳನ್ನು ಸಂರಕ್ಷಿಸಿ ದೇಸಿ ತಳಿಗಳನ್ನು ಯಾರ್ಯಾರು ಸಂರಕ್ಷಿಸ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು, ಅವರನ್ನು ಗುರುತಿಸಿ ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು, ಇದನ್ನು ಸಮೀಕ್ಷೆ ಮಾಡಿ ಎಲ್ಲೆಲ್ಲಿದೆ ಅದನ್ನ ಮುಂದಿನ ಜನರೇಷನ್ಗೆ ಅದನ್ನ ಉಳಿಸಿ ಬೆಳೆಸುವಂತ ಕಾರ್ಯಕ್ರಮವನ್ನು ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಈ ವರ್ಷದಿಂದ ನಾವು ಹಮ್ಮಿಕೊಂಡಿದ್ದೇವೆ. ಪ್ರಶ್ನೆ ಕೇಳಿದಕ್ಕಾಗಿ ಧನ್ಯವಾದ. ಅದೇ ಸರ್, ಈಗ ಮಳೆ ಆಶ್ರಯದಲ್ಲಿ ಇದ್ದು ಬೆಳೆ ಅಥವಾ ನೀರಾವರಿ ಮೂಲ ಇಲ್ಲ ಅಂದ್ರೆ ಬೆಳಿಬಹುದಾ? ಅಥವಾ ಬೆಳಿಬಹುದು. ಎಲ್ಲಾ ಸಿರಿಧಾನ್ಯಗಳು ಕೂಡ ನೀರಾವರಿ ಮೂಲ ಇಲ್ಲದೆ ಇದ್ರು ಕೂಡ ತಕ್ಕ ಮಟ್ಟಿಗಾದ್ರೂ ಬೆಳೆ ಕೊಡ್ತಕ್ಕಂತ ಬೆಳೆ ಅಂದ್ರೆ ನಮ್ಮ ಸಿರಿಧಾನ್ಯಗಳು, ನಮ್ಮನ್ನ ಉಳಿಸ್ಕೊಂಡು ಬಂದಿರತಕ್ಕಂಥ ಬೆಳೆಗಳು ಇವೆ. ನಮ್ಮ ಮಳೆ ಏನು ಇಲ್ಲ ಅಂದ್ರು ಇದು ಬೆಳೆ ಕೊಡ್ತದೆ. ಇದು ನಿಮ್ಮಲ್ಲಿ ವಿಶ್ವಾಸ ತುಂಬುತ್ತದೆ ರೈತರಲ್ಲಿ. ರೈತರಿಗೂ ಅಷ್ಟೇ ವಿಶ್ವಾಸ ಕೊಡೋದಿಲ್ಲ, ಇದು ರಾಜ್ಯ ಸರ್ಕಾರಕ್ಕೂ ಕೂಡ ನಮ್ ರೈತರು ಏನೋ ಬೆಳೆ ಬೆಳೀತಾ ಇದ್ದಾರಲ್ಲ ಅಂತ ವಿಶ್ವಾಸ ಕೂಡ ಇದು ಕೊಡ್ತಾ ಇದೆ. ಈ ಸಿರಿಧಾನ್ಯಗಳನ್ನ ನಾವು 16,000 ವರ್ಷಗಳಿಂದ ಉಳಿಸ್ಕೊಂಡು ಬಂದಿರತಕ್ಕಂಥ ಬೆಳೆಗಳು ಇವು. ಇವು ಯಾವ ಕೂಡ ಹೊಸದಾಗಿ ನಾವು ಸೃಜನೆ ಮಾಡದಂತಲ್ಲ, ನಮ್ಮ ಹಿರಿಯಕರು ಬೆಳ್ಕೊಂಡು ಬಂದಂತ ಈ ರಾಗಿ ಇವನ್ನೆಲ್ಲಾನು ಕೂಡ ನಾವೇನು ಹೊಸದಾಗಿ ಕಂಡಿಡಿದಲ್ಲ. ಇದು ರಾಗಿ ನವಣೆ ಸದ್ಯ ಎಲ್ಲ ಇದ್ದವು, ಅದಕ್ಕೋಸ್ಕರನೇ ನಮ್ಮ ಹಿರಿಯ ನಾವು ಅದನ್ನ ನಿರ್ಲಕ್ಷ್ಯ ಮಾಡಿದ್ವಿ. ಆದ್ರೆ ಈಗ ಮತ್ತೆ ನಾವು ಒಟ್ಟುಗೂಡಿಸಿ ಮನೆಗೆ ತಂದು ಇಟ್ಕೊಂಡು ಅದನ್ನ ಬೆಳೀತಾ ಇದ್ದಾವೆ, ಜೋಪಾನ ಮಾಡ್ತಾ ಇದ್ದಾವೆ. ಕರಿ ಮಾಡಿದ ಕರೆ, ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ಸಿರಿಧಾನ್ಯ ಮತ್ತು ಸಿರಿಧಾನ್ಯ ಬೆಳೀಲಿಕ್ಕೆ ಸರ್ಕಾರ ಯಾವ ರೀತಿ ಪ್ರೋತ್ಸಾಹ ನೀಡ್ತಾ ಇದೆ? ಕೆಂಪೇಗೌಡ ನಮ್ಮ ಚಿನ್ನಸ್ವಾಮಿ ಅವರು ಪ್ರಶ್ನೆ ಕೇಳಿದ್ರೆ ಅದ್ರ ಉತ್ತರ ಕೊಟ್ಟಿದ್ದೀನಿ. ಸಿರಿಧಾನ್ಯ ಬೆಳೆಯುವಂತವರಿಗೆ ನೇರ ನಗದು ವರ್ಗಾವಣೆ ಮೂಲಕ 10,000 ರೂಪಾಯಿ ಮಿತಿಗೊಳಪಟ್ಟು ಸಹಾಯಧನವನ್ನು ಕೊಡ್ತದೆ. 2 ಹೆಕ್ಟೇರ್ಗಿಂತ ಹೆಚ್ಚು ಸಹಾಯಧನ ಇರುವುದಿಲ್ಲ, ಅಲ್ಲಿ 10,000 ರೂಪಾಯಿ ಸಹಾಯಧನವನ್ನು ಕೊಡುವಂತ ಒಂದು ಕಾರ್ಯಕ್ರಮ. ಆದ್ರೆ ಅದು ಯಾರು ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ, ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಅವರ ಬೆಳೆ ನೋಂದಣಿ ಆಗಿದ್ರೆ ಅವ್ರಿಗೆ ಸಹಾಯಧನ ಹೋಗುತ್ತೆ. ಆಮೇಲೆ ಇನ್ನೊಂದು, ಈಗ ಸಿರಿಧಾನ್ಯ ಏನಾದ್ರೂ ಅವರು ಸಹಾಯ ಇದು ಏನು ಖರೀದಿ ಮಾಡೋ ಒಂದು ಯೋಜನೆ ಏನು ಬೆಳೆಗಳನ್ನ ಇಲ್ಲ, MSP ನಲ್ಲಿ ಇರ್ತಕ್ಕಂಥ ಬೆಳೆಗಳಿಗೆ ನೋಟಿಫೈಡ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರ ಯಾವ್ಯಾವ ಬೆಳೆಗೆ MSP ಘೋಷಣೆ ಮಾಡುತ್ತೋ ಅಂತದಕ್ಕೆ ಮಾತ್ರ ಬರ್ತದೆ. ರಾಗಿ ಇದೆ ಅದರಲ್ಲಿ, ಸೊ ಉಳಿದ ಎಲ್ಲಾ ಸಿರಿಧಾನ್ಯಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ರೈತರು ಪ್ರಶ್ನೆ ಕೇಳಿದ್ರು, ಅವರಿಗೆ ಅವಶ್ಯಕತೆ ಇದೆ, ನಾನು ಬೆಳೆದಿದ್ದೇನೆ. ಹೌದು. ಈಗ ಸದ್ಯಕ್ಕೆ ರಾಗಿ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅವರಿಗೆ ಹಿನ್ನಡೆ ಆಗುತ್ತೆ. ಪ್ರೋತ್ಸಾಹ ಅಂದ್ರೆ ಈಗ ನಮ್ಮ ಈ ಕಾರ್ಯಕ್ರಮದ ಮೂಲಕ ಭಾಗವಹಿಸಿ ಹೇಗೆ ಮಾರುಕಟ್ಟೆ ಮಾಡಬಹುದು ಅಂತ ಕಲ್ತ್ಕೊಂಡ್ರೆ. ಈಗ ಇವತ್ತು ನಾನು ನಮ್ಮ ಸ್ನೇಹಿತರು ರೈತರೊಬ್ಬರು ನಿನ್ನೆ ನಮ್ಮ ಕೇಂದ್ರ ಕಚೇರಿಗೆ ಚರ್ಚೆಗೆ ಅಂತ ಬಂದಿದ್ರು. ಅವ್ರು ಹೇಳ್ತಿದ್ರು ಬೆಂಬಲ ಬೆಲೆ ಬೇಕು ಅಂತ. ಅಲ್ಲ, ಬೆಂಬಲ ಬೆಲೆ ಕೇಳ್ಕೊಬಂದ್ರಲ್ಲ ಅವರು, ಅವ್ರ ಸಂತೋಷವನ್ನು ಹಂಚ್ಕೊಂಡಿದ್ದನ್ನ ನಾ ಇಲ್ಲಿ ರೈತರು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಸಾವಯವ ಕೃಷಿಯಿಂದ ಬೆಳೆದಂತ ಭತ್ತವನ್ನ ನಮ್ಮ ಜಮೀನಲ್ಲೇ 3,600 ರೂಪಾಯಿಗೆ ಮಾರಿದೆ ಸರ್ ನಾನಂತ. ಮಾರುಕಟ್ಟೆಯಲ್ಲಿ 1,800-2,000 ರೂಪಾಯಿ ಇರುವಾಗ ಅವ್ರ ಜಮೀನಲ್ಲೇ 3,600 ರೂಪಾಯಿಗೆ ಕೊಂಡ್ಕೊಂಡು ಹೋಗುತ್ತಾರೆ ಅಂತ. ಅಂದ್ರೆ ಉತ್ತಮ ಗುಣಮಟ್ಟದ ಮೌಲ್ಯವರ್ಧಿತ ಉತ್ಪನ್ನಗಳು ನಮ್ಮಲ್ಲಿ ಇದೆ ಅಂತಂದ್ರೆ ಮಾರುಕಟ್ಟೆಗೆ ಸಮಸ್ಯೆ ಇಲ್ಲ ಇವತ್ತು. ಆದ್ರೆ ಅದನ್ನ ನಾವು ರೈತರು ಗುರುತಿಸಿ ಕಲ್ತ್ಕೊಳ್ಬೇಕಾದಂತ ಒಂದು ಅವಶ್ಯಕತೆ ಇದೆ. ಮುಂದಿನ ಕರೆಯನ್ನ ನೋಡೋಣ. ಕೊನೆಯ ಕರೆ, ಹಲೋ, ಹೆಸರೇಳಿ ಸರ್, ಎಲ್ಲಿಂದ? ಸರ್, ಲೋಕಾಪುರಿಂದ, ತಿಮ್ಮನ್ ರೆಡ್ಡಿ ಅಂತ ಹೇಳಿ. ನಮ್ಮ ಘಟಪ ರೈತ ಉತ್ಪಾದ ಸಹಕಾರ ಸಂಘದ ಪ್ರೆಸಿಡೆಂಟು. ಸರಿ, ಸಿರಿಧಾನ್ಯ ಮೇಳ ಮಾಡಿದ್ದು ಒಳ್ಳೇದು, ಎಲ್ಲಾ ರೈತರು ಅನ್ಕೋತಾರೆ. ಆದ್ರೆ ಏನಾಗ್ತದೆ ಮೇಳದಲ್ಲಿ, ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಅಲ್ಲಿ ಬೆಳೆದಂತ ರೈತರ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಕಂಪನಿಯಿಂದ ಬರ್ತಿರ್ತಲ್ಲ ಸಿರಿಧಾನ್ಯನ ತಗೊಂಡು ಮೌಲ್ಯ ಉದ್ಯಮ ಮಾಡಿದ ಅವ್ರಿಗೆ ಮುಖ್ಯವಾದ ಸ್ಥಾನದಲ್ಲಿ ಕೊಡ್ತಾ ಇದ್ದಾರೆ. ನಾವು ಪ್ರಶ್ನೆ ಸಮಂಜಸವಾಗಿದೆ, ನಾನು ಉತ್ತರ ಕೊಟ್ಬಿಡ್ತೀನಿ. ಯಾಕಂದ್ರೆ ಸಮಯ ನಿಮ್ಗೆ ಉತ್ತರ ಹೇಳ್ತಾರೆ ಸಂಕ್ಷಿಪ್ತ. ಸಿರಿಧಾನ್ಯ ಮೇಳದಲ್ಲಿ 3 ರೀತಿಯ ಕಾರ್ಯಕ್ರಮ ಇರ್ತದೆ. ರೈತರ ಕಾರ್ಯಾಗಾರ,

ಗರಿಷ್ಠ 1500. ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2950 ಗರಿಷ್ಠ 4100. ಟೊಮೆಟೊ ಕನಿಷ್ಠ 600-1500. ಕೊಟ್ಟೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಜೋಳ ಕ್ವಿಂಟಾಲ್ಗೆ 2011 ಗರಿಷ್ಠ 2772. ರಾಗಿ ಕ್ವಿಂಟಾಲ್ಗೆ 3051 ಗರಿಷ್ಠ 3309. ಸೂರ್ಯಕಾಂತಿ ಕ್ವಿಂಟಾಲ್ಗೆ 4419 7209. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಜನಪದ ಗೀತೆ. ಮಾಡಿ ದೇವಿ ಗರ್ಕೆ ಮಾಡಿ